ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಭದ್ರಾವತಿ, ಸಮಯ 6 ಗಂಟೆ. ಈಗ ಶ್ರುತಿ ಸೇರಿದಾಗ ಚಿತ್ರದ ಗೀತೆಗಳನ್ನು ಕೇಳೋಣ. ಗೀತ ರಚನಾಕಾರರು ಜಿ ಉದಯಶಂಕರ್, ಗಾಯಕಿ ಎಸ್ ಜಾನಕಿ. ಶಶಿಶೇಖರ ಬೆಳಗಾಯಿ ತೇಳಯ್ಯ ಗಂಗಾಧರ ನಂದಿ ಭೃಂಗಿಗಳೆಲ್ಲ ಬಾಗಿಲಲ್ಲಿ ನಿಂದಿಹರು ಋಷಿ ಮುನಿಗಳೆಲ್ಲರೂ ಕಾಣ ಬಂದಿಹರು ಬೆಳಗಾಯಿ ತೇಳಯ್ಯ ಶಶಿಶೇಖರ ಬೆಳಗಾಯಿ ತೇಳಯ್ಯ ಗಂಗಾಧರ ಗಿರಿರಾಜನ ಕುವರಿ ಕಾಲ ಬಳಿ ನಿಂತಿಹಳು ಪಾದಗಳ ಪೂಜಿಸಲು ಪುಷ್ಪಗಳ